योजना अन्नदाता के परिश्रम को संबल पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ईगा भक्ति गीतेगळु कार्यक्रमद मोदलिगे रेणुका नाकौड हागू दिव्य संपत् हाडिरुव गीते रचने षण्मुख स्वामी। ಭಕ್ತನ ನಡೆಸುತ್ತ ಭಕ್ತನ ನುಡಿಸುತ್ತ ಭಕ್ತನ ತನುಸುತ್ತ ಶುದ್ಧ ಶುದ್ಧ ಭಕ್ತನ ನಡೆ ಶುದ್ಧ ಭಕ್ತನ ನುಡಿ ಶುದ್ಧ ಭಕ್ತನ ತನು ಶುದ್ಧ ಭಕ್ತನ ಮನ ಶುದ್ಧ ಭಕ್ತನ ತನು ಶುದ್ಧ ಭಕ್ತನ ಮನ ಶುದ್ಧ ಭಕ್ತನ ನಡೆ ಶುದ್ಧ ಭಕ್ತನ ನುಡಿ ಶುದ್ಧ ಶುದ್ಧ ಅಖಂಡೇಶ್ವರ ಭಕ್ತನ ಭಾವ ಶುದ್ಧ ಅಖಂಡೇಶ್ವರ ಅಖಂಡೇಶ್ವರ ಅಖಂಡೇಶ್ವರ ಭಕ್ತನ ಸರ್ವಕ್ರಿಯೆಗಳೆಲ್ಲ ಶುದ್ಧ ಭಕ್ತನ ಸರ್ವಕ್ರಿಯೆಗಳೆಲ್ಲ ಶುದ್ಧ ನೀವು ಬಾಲಿದ ಸದ್ಭಕ್ತನ ಕಾಯವೇ ನೀವು ಬಾಲಿದ ಸದ್ಭಕ್ತನ ಕಾಯವೇ ಕೈಲಾಸವಯ್ಯ ಕೈಲಾಸವಯ್ಯ ಭಕ್ತನ ನಡೆ ಶುದ್ಧ ಭಕ್ತನ ನುಡಿ ಶುದ್ಧ ಭಕ್ತನ ನಡೆ ಶುದ್ಧ ಭಕ್ತನ ನುಡಿ ಶುದ್ಧ ಭಕ್ತನ ತನು ಶುದ್ಧ ಭಕ್ತನ ಮನ ಶುದ್ಧ